ನೇರ ಫೋನ್ ಇನ್ ಕಾರ್ಯಕ್ರಮ ಕೃಷಿ ತರಂಗ. ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆಗಳು 2462889 ಮತ್ತೊಂದು 2452258 ಎಸ್ಟಿಡಿ ಕೋಡ್ 081-72. ಪ್ರೀತಿಯ ಕೇಳುವರೆ ನಮಸ್ಕಾರ. ಇವತ್ತಿನ ಕೃಷಿ ತರಂಗ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇವತ್ತು ನಾವು ಆಯ್ಕೆ ಮಾಡಿಕೊಂಡಿರತಕ್ಕಂಥ ವಿಷಯ ಕಾಲುಬಾಯಿ ಜ್ವರದ ವಿರುದ್ಧ ಹಮ್ಮಿಕೊಂಡಿರುವ ಲಸಿಕಾ ಅಭಿಯಾನದ ಪ್ರಗತಿಯನ್ನ ಕುರಿತು ನಾವು ನೇರ ಫೋನ್ ಇನ್ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ. ತಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಈ ತಿಂಗಳು ಅಂತ ಅಂದ್ರೆ ನವೆಂಬರ್ ತಿಂಗಳ 8ನೇ ತಾರೀಕಿನಿಂದ ಈ ಒಂದು ಕಾಲುಬಾಯಿ ಜ್ವರದ ವಿರುದ್ಧ ಲಸಿಕಾ ಕಾರ್ಯಕ್ರಮ ಪ್ರಾರಂಭವಾಗಿದೆ. ಡಿಸೆಂಬರ್ ತಿಂಗಳ 5ನೇ ತಾರೀಕಿನವರೆಗೂ ಕೂಡ ಇದು ಇರುತ್ತೆ. ಈ ನಡುವೆ ನಮ್ಮ ಕೃಷಿಕರು ತಮ್ಮ ಎಲ್ಲ ಜಾನುವಾರುಗಳಿಗೆ ಅವರು ಲಸಿಕೆಯನ್ನು ಹಾಕಿಸಿಕೊಳ್ಬೇಕು ಅನ್ನುವಂಥದ್ದು ಇಲಾಖೆ ಮತ್ತು ಸರ್ಕಾರದ ಮನವಿ. ಯಾಕೆ ಅಂತ ಹೇಳಿದರೆ ಈ ಜ್ವರ ಏನಾದರೂ ಜಾನುವಾರುಗಳಿಗೆ ತಗಲ್ತು ಅಂತ ಹೇಳಿದರೆ ತುಂಬ ದೊಡ್ಡ ಮಟ್ಟದಲ್ಲಿ ಆರ್ಥಿಕವಾಗಿ ಹಾನಿ ಸಂಭವಿಸುತ್ತೆ. ಇನ್ನು ಕೆಲವು ಸಂದರ್ಭಗಳಲ್ಲಿ ಜಾನುವಾರುಗಳ ಜೀವ ಹೋಗ್ತಕ್ಕಂಥ ಸಾಧ್ಯತೆಯೂ ಕೂಡ ಇರುತ್ತೆ. ಈ ನಿಟ್ಟಿನಲ್ಲಿ ಈ ಲಸಿಕಾ ಕಾರ್ಯಕ್ರಮ ಹೇಗೆ ನಡೀತಾ ಇದೆ, ಎಲ್ಲೆಲ್ಲಿ ಆಗ್ತಾ ಇದೆ, ಇಲಾಖೆಯವರು ಏನನ್ನ ಮಾಡ್ತಾ ಇದ್ದಾರೆ, ನಮ್ಮ ಕೃಷಿಕರು ಏನು ಮಾಡಬೇಕು, ಯಾಕೆ ಈ ಒಂದು ರೋಗಕ್ಕೆ ಇಷ್ಟೊಂದು ಒತ್ತನ್ನು ನೀಡಲಾಗ್ತದೆ ಅಂತಕ್ಕಂಥ ವಿಚಾರಗಳನ್ನು ಪ್ರಸ್ತಾಪವನ್ನು ಮಾಡ್ತೇವೆ. ಜೊತೆಗೆ ನೀವು ಕೂಡ ಪ್ರಶ್ನೆಗಳನ್ನು ಕೇಳಬಹುದು. ನಿಮ್ಮ ಭಾಗದಲ್ಲಿ ಏನಾದರೂ ಸಮಸ್ಯೆ ಇತ್ತು ಅಂತ ಹೇಳಿದರೆ ಅದನ್ನು ಉಪನಿರ್ದೇಶಕರ ಗಮನಕ್ಕೆ ತರಬಹುದು. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕೆ ನಮ್ಮೊಂದಿಗೆ ಇದ್ದಾರೆ ಹಾಸನದ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆಯ ಉಪನಿರ್ದೇಶಕರಾದ ಡಾಕ್ಟರ್ ಕೆಆರ್ ರಮೇಶ್ ಅವರು. ರಮೇಶ್ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಈಗ ತುಂಬ ದಿವಸ ಆಯ್ತು ಸರ್, ಒಂದು 15 ದಿವಸ ಆಯಿತು ತಮ್ಮ ಲಸಿಕಾ ಕಾರ್ಯಕ್ರಮ ಪ್ರಾರಂಭ ಆಗಿ. ಹೇಗಿದೆ ಇದರ ಪ್ರಗತಿ? ತಮಗೆಲ್ರಿಗೂ ತಿಳಿದಿರೋ ಹಾಗೆ ನಾವು ನೀವು ಹೇಳಿದಾಗೆ ಮೊದಲೇ ನಾವು ನವೆಂಬರ್ 8ನೇ ತಾರೀಕಿಂದ ಡಿಸೆಂಬರ್ 5ನೇ ತಾರೀಕು ಸತತವಾಗಿ 1 ತಿಂಗಳ ಕಾರ್ಯಕ್ರಮನ ನಾವು ಕಾಲುಬಾಯಿ ಜ್ವರ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈಗಾಗಲೇ 15 ದಿನಗಳು ಕಳೆದು ಹೋಗಿದೆ. ಹೌದು. ಸೊ ನಮ್ಮಲ್ಲಿ ಹಾಸನ ಜಿಲ್ಲೆಯಲ್ಲಿ ಏನು 656,000 ದನ ಮತ್ತು ಎಮ್ಮೆ ಈ ಒಂದು ಗಣತಿ ಇದೆ, ಜಾನುವಾರುಗಳ ಸಂಖ್ಯೆ ಇದೆ, ಅದರಲ್ಲಿ ಶೇಕಡ 40% ಪ್ರಗತಿಯನ್ನು ಸಾಧಿಸಿದ್ದೀವಿ. ಅಂದರೆ ಸುಮಾರು 3 ಲಕ್ಷ ಜಾನುವಾರುಗಳಿಗೆ ನಾವು ಆಲ್ರೆಡಿ ವ್ಯಾಕ್ಸಿನ್ ಅನ್ನ ಕಾಲುಬಾಯಿ ಜ್ವರ ಲಸಿಕೆಯನ್ನು ಹಾಕಿದ್ದೀವಿ. ಇನ್ನು ಉಳ್ಕೊಂಡಿರ್ತಕ್ಕಂಥ 356,000 ರಾಸುಗಳಿಗೆ ಇನ್ನು ಏನು 15 ದಿನ ಇದೆಯೋ ಆ 15 ದಿನದಲ್ಲಿ ನಾವು ಕಾರ್ಯಕ್ರಮ ಲಸಿಕೆಯನ್ನು ಹಾಕಿಸಬೇಕು ಅಂತ ನಾವು ಯೋಜನೆ ಹಮ್ಮಿಕೊಂಡಿದ್ದೀವಿ. ಈಗಾಗಲೇ ಯಾವುದಾದ್ರೂ ಒಂದು ಊರಿನಲ್ಲಿ ಲಸಿಕಾ ಕಾರ್ಯಕ್ರಮ ನಡೆದು ಬೇರೆ ಬೇರೆ ಕಾರಣಗಳಿಂದ ಅವರು ಜಾನುವಾರುಗಳಿಗೆ ಲಸಿಕೆಯನ್ನು ಹಾಕಿಸ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಅಂದರೆ ಅಂತಹ ಕೃಷಿಕರು ಏನು ಮಾಡಬೇಕಾಗತ್ತೆ? ಈಗ ಒಂದೇನಾಗುತ್ತೆ, ಲಸಿಕೆಯನ್ನು ಹಾಕಿಸ್ಕೊಳ್ಳಿಲ್ಲ ರೈತರು ಅಂದಾಗ ಒಂದು 4 ಕಾರಣಗಳು ಬರ್ತವೆ. ಒಂದು, ಅವನು ಮನೆಯಲ್ಲಿ ಇಲ್ಲದೆ ಇರಬಹುದು, ಕಾರಣಾಂತರಗಳಿಂದ ಹೊರಗಡೆ ಹೋಗಿರ್ಬೋದು. ಇನ್ನೊಂದು, ಈಗಾಗಲೇ ಕಾಲುಬಾಯಿ ಜ್ವರ ಬಂದಿತ್ತಪ್ಪ, ಆಲ್ರೆಡಿ ಒಂದ್ಸರಿ ಹಾಕ್ಸಿದ್ದೀನಿ, ಮತ್ತೊಂದ್ಸರಿ ಯಾಕೆ ಹಾಕಿಸ್ಬೇಕು ಅನ್ನೋದು. ಇನ್ನೊಂದು, ಸಣ್ಣ ಕರುಗಳು ಅಂತ ಇರ್ಬೋದು, ಮೂರನೇದು. ಇನ್ನೊಂದು, ತುಂಬಾ ಗರ್ಭಿಣಿ ಇರ್ತಕ್ಕಂಥ ಹಸುಗಳು ಅಂತಿರ್ಬೋದು. ಈ 4 ಕಾರಣ ಇರ್ತವೆ. ಈ ಏನು ತುಂಬಾ ಗರ್ಭಿಣಿ ಇರ್ತಕ್ಕಂಥ ಹಸುಗಳು ಇರ್ತವೋ ಅದನ್ನು ನಮ್ಮ ಏನು ಸಂಬಂಧಪಟ್ಟ ಪಶುವೈದ್ಯ ಅಧಿಕಾರಿಗಳು ಆ ಸ್ಥಳದಲ್ಲೇ ಅದರ ಬಗ್ಗೆ ನಿರ್ಧಾರ ಮಾಡ್ತಾರೆ. ಇದು ಅಡ್ವಾನ್ಸ್ ಪ್ರೆಗ್ನೆನ್ಸಿ ಇದೆ, ತುಂಬಾ ಗರ್ಭಿಣಿ ಇದೆಯಾ, ಅದಕ್ಕೆ ವ್ಯಾಕ್ಸಿನ್ ಮಾಡಬೇಕೋ ಬೇಡವೋ ಅನ್ನೋದು ಒಂದು. ಇನ್ನು ಸಣ್ಣ ಕರುಗಳಿಗೆ, less than 6 months ಇರತಕ್ಕಂಥ ಕರುಗಳಿಗೆ ನಾವು ಈ ವ್ಯಾಕ್ಸಿನೇಷನ್ ಕಾರ್ಯಕ್ರಮದಲ್ಲಿ ಲಸಿಕೆಯನ್ನು ನೀಡಲಿಕ್ಕೆ ಸರ್ಕಾರದಿಂದ ಮಾರ್ಗಸೂಚಿನೂ ಇಲ್ಲ. ಮೂರನೇದು ಏನಾಗುತ್ತೆ, ರಿಜೆಕ್ಷನ್ ಅಂತ, ಓನರ್ ರಿಜೆಕ್ಷನ್ ಅಂತ ಬಂದಾಗ ಅವ್ರು ಇಲ್ಲದೇ ಇರ್ಬೋದು ಮನೆಯಲ್ಲಿ. ಇನ್ನೊಂದು, ದೊಡ್ಡ ದೊಡ್ಡ ಹೋರಿಗಳಿರ್ಬೋದು, ಮತ್ತೊಂದಿರುವ ಹಾಲು ಕಡಿಮೆ ಆಗುತ್ತೆ ಅನ್ನೋ ಕಾರಣಗಳಿರ್ಬೋದು. ಈ ಎಲ್ಲ 4 ಕಾರಣಗಳಿಂದ ವ್ಯಾಕ್ಸಿನೇಷನ್ ಲಸಿಕೆಯನ್ನು ಹಾಕಿಸ್ಕೊಳ್ಳತಕ್ಕಂತ ಇರ್ತವೆ ಸಾಧ್ಯತೆ. ಸಪೋಸ್ ಏನಾದರೂ ಅವರು ಆ ದಿನ ನಾವು ವ್ಯಾಕ್ಸಿನೇಷನ್ ಏನು ನಿಗದಿಪಡಿಸ್ಕೊಂಡಿರ್ತೀವೋ ಆ ಹಳ್ಳಿನಲ್ಲಿ, ಅವತ್ತಿಲ್ಲ ಅಂತಂದರೆ ವ್ಯಾಕ್ಸಿನ್ ನಮ್ಗೆ ಯಾವಾಗಲೂ ದಾಸ್ತಾನು ಕರೆಸಿರ್ತೀವಿ. ದಯಮಾಡಿ ಸ್ಥಳೀಯ ಪಶುವೈದ್ಯರನ್ನ ಭೇಟಿ ಮಾಡಿ ಅವ್ರ ರಾಸುಗಳಿಗೆ ಈ ಲಸಿಕೆಯನ್ನು ಹಾಕಿಸ್ಕೋಬಹುದು. ಎರಡನೇದು, ಈ ಇಂಜೆಕ್ಷನ್ ಕೊಡಿಸಿದ್ರೆ, ಲಸಿಕೆಯನ್ನು ಹಾಕಿಸ್ಕೊಂಡ್ರೆ ಹಾಲು ಕಡಿಮೆ ಆಗಿಬಿಡುತ್ತೆ ಅನ್ನೋದು ತಮ್ಮ ಏನು ತಪ್ಪು ಕಲ್ಪನೆ ಇದೆ, ದಯಮಾಡಿ ತೆಗೀರಿ. ಯಾವುದೇ ಒಂದು ಲಸಿಕೆಯನ್ನು ಹಾಕಿಸಿದಾಗ ಸಾಮಾನ್ಯವಾಗಿ ಶರೀರದಲ್ಲಿ ಒಂದು ರಿಯಾಕ್ಷನ್ ಆಗಿ ಒಂದು ದಿನ ಅದೇನೋ ಒಂದು ಜ್ವರ ಬಂದಂಗಾಗಿ ಸ್ವಲ್ಪ ಒಂದು ಅರ್ಧ ಲೀಟರ್ ಹಾಲು ಕಡಿಮೆ ಆಗ್ಬೋದು. ಬಟ್ ನಾಳೆ 2ನೇ ದಿನದಿಂದ ನಾರ್ಮಲ್ ಪಿಕಪ್ ಆಗುತ್ತೆ, ಅದು ಟೆಂಪರರಿ, ಒನ್ ಡೇಗೆ ಅಷ್ಟೇ ಆಗುತ್ತೆ. ಆದ್ರಿಂದ ದಯಮಾಡಿ ಯಾರು ರೈತರು ಈ ಲಸಿಕೆಯನ್ನು ಕೊಡಿಸದೇ ಇದ್ರೆ ಏನು ನಷ್ಟ ಆಗುತ್ತೆ ಅಂತ ಯೋಚನೆ ಮಾಡಿ. ನಿಮ್ಗೆ 1/2 ಲೀಟರ್ 5 ಲೀಟರ್ ಹಾಲನ್ನ ಕಲ್ಕೊಳ್ಳೋದಕ್ಕಿಂತ ನೀವು ಶಾಶ್ವತವಾಗಿ ಈ ಜಾನುವಾರು ಏನಾದರೂ ಕಾಲುಬಾಯಿ ಜ್ವರ ರೋಗ ಬಂದುಬಿಟ್ರೆ ಮುಂದೆ ಸಾಕೋದೇ ಒಂದು ದೊಡ್ಡ ನಿಮಗೆ ಆರ್ಥಿಕ ಸಮಸ್ಯೆಯಾಗಿ ಪರಿಣಮಿಸುತ್ತೆ, ಮತ್ತೆ ನೀವು ಅನ್ನೆಸೆಸರಿ ಅದಕ್ಕೆ ಆರ್ಥಿಕ ದುಡ್ಡನ್ನು ಖರ್ಚು ಮಾಡಬೇಕಾಗುತ್ತೆ. ಹಾಗಾಗಿ ಇದನ್ನು ಬಿಟ್ಟು ನೀವು ವ್ಯಾಕ್ಸಿನ್ ಅಂತೂ ಮಾಡಿಸ್ಕೋಬೇಕು. ನೀವೇನಾದರೂ ನೀವು ಹಳ್ಳಿಗೆ ನಾವು ಬಂದ ಸಂದರ್ಭದಲ್ಲಿ ನೀವು ಇರಲಿಲ್ಲ ಅಂತ ಅನ್ಕೊಂಡ್ರೆ ದಯಮಾಡಿ ನಮ್ಮ ಡಾಕ್ಟರ್ಗಳನ್ನ ಭೇಟಿ ಮಾಡಿ, ಸ್ಥಳೀಯ ಪಶುವೈದ್ಯ ಸಂಸ್ಥೆ ಭೇಟಿ ಮಾಡಿ ಈ ವ್ಯಾಕ್ಸಿನ್ ಸೌಲಭ್ಯವನ್ನು ಪಡ್ಕೊಳ್ಳಿಕ್ಕೆ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೋತೀವಿ. ಈಗ ಲಸಿಕಾ ಅಭಿಯಾನ ಏನ್ ನಡೀತಾ ಇದೆಯೋ ಈ ಸಂದರ್ಭದಲ್ಲಿ ಮಾತ್ರ ಲಸಿಕೆ ದೊರಕುತ್ತೋ ಅಥವಾ ಆನಂತರವೂ ಕೂಡ ದೊರಕತಕ್ಕಂಥ ಸಾಧ್ಯತೆ ಇದೆ. ಇದೇನಂದ್ರೆ ಇದು ಕ್ಯಾಂಪೈನ್ ಮೂಡ ಅಭಿಯಾನದ ಒಂದು ರೀತಿಯಲ್ಲಿ ನಾವು ಲಸಿಕೆಯನ್ನು ಮಾಡೋದ್ರಿಂದ ಏನಾಗುತ್ತೆ, ಈ ಒಂದು ತಿಂಗಳ ಅವಧಿಯೊಳಗೇನೆ ಎಲ್ಲಾ ರಾಸುಗಳಿಗೂ ನಾವು ವ್ಯಾಕ್ಸಿನೇಷನ್ ಕೊಡಬೇಕು ಅನ್ನೋದು ಒಂದು ಸರ್ಕಾರದ ಮಾರ್ಗಸೂಚಿ. ಅದರೊಳಗೆ ಕೊಟ್ಟರೆ ನಾವು ಒಂದು ಏನು ಈ ಲಸಿಕೆ ಪರಿಣಾಮಕಾರಿ ಕೆಲಸ ಮಾಡತಕ್ಕಂಥದ್ದಾಗಲಿ, ಗುಂಪಿನಲ್ಲಿ ಈ ರೋಗ ನಿರೋಧಕ ಶಕ್ತಿ ಹೆಚ್ಚಿಗೆ ಆಗೋದು ಅಂತ ಆಗಲಿ, ಅಥವಾ ಈ ರೋಗದ ವಿರುದ್ಧ ನಾವು ಹೋರಾಟ ಮಾಡೋದಕ್ಕೆ ಏನು ಮಾಡ್ತಾ ಇದೀವೋ ಅದನ್ನು ನಿಗದಿತ ಸಮಯದೊಳಗೆ ನಾವು ವ್ಯಾಕ್ಸಿನ್ ಮಾಡಬೇಕು ಅನ್ನೋದು ಒಂದು ಕಟ್ಟುನಿಟ್ಟಾಗಿ ಮಾರ್ಗಸೂಚಿ ಇರುತ್ತೆ. ಅಷ್ಟರೊಳಗೆ ಮಾಡಿಸ್ಕೋಬೇಕು. ಹಾಗಾಗಿಯೋ ಇನ್ನು ಕೂಂಬಿಂಗ್ ಅಂತ ಆಪರೇಷನ್ ಬರುತ್ತೆ. ಏನಂತ ಕೂಂಬಿಂಗ್ ಆಪರೇಷನ್ ಅಂತಂದ್ರೆ ನಾವು ವ್ಯಾಕ್ಸಿನ್ ಮಾಡ್ತೀವಿ, ಒಂದು 15 ದಿನ ಕೂಂಬಿಂಗ್ ಅಂತ ಬಿಟ್ಕೋತೀವಿ, ಎಲ್ಲೆಲ್ಲಿ ಬಿಟ್ಟೋಗಿದ್ರೆ ಅವೆಲ್ಲವನ್ನು ಮಾಡ್ಕೊಂಡ್ಬರ್ತೀವಿ. ಅದು ಕೂಂಬಿಂಗ್ ಆಪರೇಷನ್ ಅಂತ. ಅದಕ್ಕೆ ಒಂದು ಸ್ವಲ್ಪ ಕುಷನಿಂಗ್ ಇರುತ್ತೆ, ಒಂದು 5 ದಿನ 10 ದಿನ ಟೈಮ್ ಇರುತ್ತೆ, ಅದರೊಳಗೆ ಅದನ್ನು ಮಾಡಿಸ್ಕೋಬೇಕು. ಬಟ್ ಇನ್ನೊಂದ್ಸರಿ ನಾನು ಹೇಳಬೇಕು ಎಲ್ಲ ರೈತರು ಬಂದವರಿಗೆ ಅಂದರೆ ನಾನು ನಮ್ಮ ಇಲಾಖೆ ಪರವಾಗಿ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಯಾಕೆಂತಂದ್ರೆ ಎಲ್ಲರೂ ಸಹ ಸ್ವಯಂ ಪ್ರೇರಿತರಾಗಿ ತಮ್ಮ ತಮ್ಮ ರಾಸುಗಳನ್ನ ಹಿಡ್ಕೊಂಡ್ಬಂದು ಅಕಸ್ಮಾತ್ ಅವ್ರ ಹಳ್ಳಿನಲ್ಲಿ ಇನ್ನೂ ಕೊಡ್ತಾ ಇಲ್ಲ ಅಂದರೆ ಪಕ್ಕದ ಹಳ್ಳಿಯಲ್ಲಿ ಕೊಡ್ತಾ ಇದ್ದಾರೆ ಅಂತ ಇವರೇ ಭೇಟಿ ಮಾಡಿ ಸ್ವಯಂ ಪ್ರೇರಿತರಾಗಿ ಬಂದು ಎಲ್ಲಾ ರಾಸುಗಳಿಗೂ ಜಾನುವಾರುಗಳಿಗೂ ಲಸಿಕೆಯನ್ನು ಹಾಕಿಸ್ಕೋತಾ ಇದೆ. ಅದು ಬಹಳ ಸಂತೋಷವಾದಂಥ ಬೆಳವಣಿಗೆ ಮತ್ತು ಉತ್ತಮ ಬೆಳವಣಿಗೆ, ಒಂದು ಸಂತೋಷವಾದಂಥ ವಿಷಯ. ಹೀಗಾಗಿ ನಾನು ಎಲ್ಲ ರೈತ ಬಾಂಧವರಿಗೂ ಮತ್ತು ಹೈನುಗಾರಿಕೆ ತೊಡಗಿರತಕ್ಕಂಥ ರೈತರಿಗೆ ನಮ್ಮ ಇಲಾಖೆ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸಿಕ್ಕೆ ನಾನು ಇಷ್ಟಪಡ್ತೇನೆ ಸರ್. ಕೇಳುಗರೆ, ನೀವೀಗ ಕರೆಯನ್ನ ಮಾಡಬಹುದು. ಇವತ್ತಿನ ಕೃಷಿ ತರಂಗ ಕಾರ್ಯಕ್ರಮದಲ್ಲಿ ನಾವು ಆಯ್ಕೆಯನ್ನ ಮಾಡಿಕೊಂಡಿರತಕ್ಕಂಥ ವಿಷಯ ಕಾಲುಬಾಯಿ ಜ್ವರದ ವಿರುದ್ಧ ಹಮ್ಮಿಕೊಂಡಿರುವ ಲಸಿಕಾ ಅಭಿಯಾನದ ಪ್ರಗತಿ. ನೀವು ಕರೆ ಮಾಡಲಿಕ್ಕೆ ಬಳಸಬೇಕಾದಂತಹ ದೂರವಾಣಿ ಸಂಖ್ಯೆಗಳು 2462889, ಮತ್ತೊಂದು ಸಂಖ್ಯೆ 2452258, ಎಸ್ಟಿಡಿ ಕೋಡ್ ಸಂಖ್ಯೆ 08172. ಕರೆಯನ್ನ ಮಾಡಿ ಈ ಒಂದು ಲಸಿಕಾ ಅಭಿಯಾನಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮಲ್ಲಿ ಏನು ಸಮಸ್ಯೆ ಇದೆ ಅಥವಾ ಹೆಚ್ಚಿನ ಮಾಹಿತಿ ನಿಮಗೆ ಅಗತ್ಯ ಇದೆ ಅದರ ಬಗ್ಗೆ ಸಂವಾದವನ್ನು ಮಾಡಬಹುದು. ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸ್ತಾರೆ ಹಾಸನ ಜಿಲ್ಲೆಯ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆಯ ಉಪನಿರ್ದೇಶಕರಾದ ಡಾಕ್ಟರ್ KR ರಮೇಶ್ ಅವರು. ಈ ಒಂದು ತಿಂಗಳ ಅವಧಿ ಏನಿದೆಯೋ ಈ ಸಂದರ್ಭದಲ್ಲಿಯೇ ಎಲ್ಲರೂ ಕೂಡ ಲಸಿಕೆಯನ್ನು ಹಾಕಿಸಿಕೊಳ್ಬೇಕು. ಯಾಕೆಂತಂದರೆ ಅದು ಪರಿಣಾಮಕಾರಿಯಾಗಬೇಕು ಅಂತ ಹೇಳಿದರೆ ಈ ಸಂದರ್ಭದಲ್ಲಿ ಹಾಕಿಸ್ಕೊಳ್ಬೇಕು ಅನ್ನುವಂಥದ್ದು ತಮ್ಮ ಆಶಯ. ಹೌದು, ಈಗ ಹರ್ಡ್ ಇಮ್ಯುನಿಟಿ ಅಂತ ಏನು ಹೇಳ್ತಾರೋ ಅಂದರೆ ಈ ಹರ್ಡ್ ಇಮ್ಯುನಿಟಿ ಅಂತಂದರೆ ಆ ಒಂದು ಫ್ಲಾಕಲ್ಲಿ ಆ ಒಂದು ಹಿಂಡಿನಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗಬೇಕು ಅಂದರೆ ವರ್ಷ ಪೂರ್ತಿ ವ್ಯಾಕ್ಸಿನ್ ಮಾಡಿದ್ರೆ ಅದು ಪರಿಣಾಮಕಾರಿ ಆಗಲ್ಲ. ರೋಗವನ್ನು ಒಂದೇ ಸರಿ ಹತೋಟಿಗೆ ತರಬೇಕು ಅಂದರೆ ಈಗ ನಾವೇನು ಕೋವಿಡ್ ಲಸಿಕಾ ಅಭಿಯಾನದಲ್ಲಿ ಇಷ್ಟೊಳಗೆ ನಾವು 90% ಪ್ರಗತಿ ಸಾಧಿಸಿದ್ವೋ ಆ ರೀತಿ ನಾವು ಕಾಲುಬಾಯಿ ಜ್ವರದಲ್ಲೂ ಸಹ ಹಿಂಡಿನಲ್ಲಿ ನಾವು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಬೇಕು ಅಂತ ಹೇಳಿದ್ರೆ ಅದನ್ನು ಪರಿಣಾಮಕಾರಿಯಾಗಿ 1 ತಿಂಗಳ ಒಳಗಡೆ ನಾವು ಲಸಿಕೆ ಕಾರ್ಯಕ್ರಮ ಪೂರ್ಣಗೊಳಿಸಬೇಕು. ಇದಾದ ನಂತರ ಮತ್ತೆ 6 ತಿಂಗಳಿಗೆ ಇನ್ನೊಂದು ಲಸಿಕಾ ಅಭಿಯಾನ ಶುರುವಾಗುತ್ತೆ. ಆವಾಗಲೂ ಅದನ್ನ ನಾವು ಆ ತಿಂಗಳ ಅವಧಿಯೊಳಗೆ ನಾವು ಕೊಡಿಸ್ಕೋಬೇಕು. ಈಗ ನಿರಂತರವಾಗಿ ಪ್ರತಿ 6 ತಿಂಗಳಿಗೊಮ್ಮೆ ನಾವು ಎಲ್ಲಾ ಜಾನುವಾರುಗಳಿಗೂ ನಮ್ಮ ರಾಜ್ಯದಲ್ಲಿರತಕ್ಕಂಥ ದೇಶದಲ್ಲಿರ್ತಕ್ಕಂಥ ಎಲ್ಲಾ ಜಾನುವಾರುಗಳಿಗೂ ಈ ಕಾಲುಬಾಯಿ ಜ್ವರ ಲಸಿಕಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇ ಆದಂತಲ್ಲಿ ಇನ್ನು 2030ಕ್ಕೆ ಇನ್ನು 10 ವರ್ಷ ಬಿಟ್ಟು ಈ ಕಾಲುಬಾಯಿ ಜ್ವರ ರೋಗವನ್ನು ನಮ್ಮ ದೇಶದಿಂದನೇ ನಿರ್ಮೂಲನೆ ಮಾಡಬೇಕು ಅನ್ನೋದೊಂದು ಸರ್ಕಾರದ ಒಂದು ಮಹತ್ತರವಾದ ಆಕಾಂಕ್ಷೆ. ಈಗ ಆಲ್ರೆಡಿ ಬೇಕಾದಷ್ಟು ದೇಶಗಳಲ್ಲೂ ಸಹ ಕಾಲುಬಾಯಿ ಜ್ವರ ಇಲ್ಲ. ಈಗ ಕೆಲವು ಕಡೆ ಸಿಂಗಾಪುರ್ ಆಗಲಿ ಅಲ್ಲೆಲ್ಲ ಕಾಲುಬಾಯಿ ಜ್ವರನೇ ಇರಲ್ಲ. ಯಾಕಂದರೆ ಅವರು ಕಂಟಿನ್ಯೂಸ್ ವ್ಯಾಕ್ಸಿನೇಷನ್ ಪ್ರೋಗ್ರಾಮ್ಸ್ ಕಂಟಿನ್ಯೂಸ್ ಡಿಕೇಡ್ಸ್ ಅಂದರೆ ದಶಕಗಳ ಗಟ್ಟಲೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಎಲ್ಲ ಜಾನುವಾರುಗಳಲ್ಲೂ ಈ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ ಈ ರೋಗವೇ ಬರಬಾರದು ಅನ್ನೋ ಒಂದು ಮಟ್ಟಕ್ಕೆ ನಾವು ಹೋಗಬೇಕು ಅಂತಂದ್ರೆ ಪ್ರತಿ 6 ತಿಂಗಳಿಗೊಮ್ಮೆ ವರ್ಷಕ್ಕೆ 2 ಬಾರಿ ಈ ವ್ಯಾಕ್ಸಿನೇಷನ್ ಕಾರ್ಯಕ್ರಮವನ್ನು ಹಮ್ಮಿಕೋಬೇಕು. ಇದಕ್ಕೆ ಮುಂದಂಗೆ ಏನಾಯ್ತು ಅಂತಂದ್ರೆ ಈಗ ತಮಗೂ ಗೊತ್ತಿರುವ ಹಾಗೆ ಸತತವಾಗಿ ಸುರಿತಕ್ಕಂಥ ಮಳೆಯಿಂದಾಗಿ ಸ್ವಲ್ಪ ಪ್ರಗತಿ ಒಂದು 2-3 ದಿನದಲ್ಲಿ ಕುಂಠಿತ ಆಯ್ತು. ಯಾಕಂದ್ರೆ ಬೆಳಗ್ಗೆ ಮಳೆ ಶುರುವಾಗುತ್ತೆ. ಆ ಮಳೆ ಟೈಮ್ನಲ್ಲಿ ನಾವು ಲಸಿಕಾ ಕಾರ್ಯಕ್ರಮದ ತಂಡದ ಸಿಬ್ಬಂದಿನೂ ಹೋಗೋದು ಕಷ್ಟ, ಮತ್ತೆ ಆ ಟೈಮಲ್ಲಿ ಮಾಡಲೂಬಾರದು ಅಂತ ಒಂದು ಸ್ವಲ್ಪ ಇರುತ್ತೆ. ಯಾಕಂದ್ರೆ ಮಳೆ ಬರ್ತಾ ಇರುತ್ತೆ, ನಾವು ಇಂಜೆಕ್ಷನ್ ಮಾಡೋ ಸೈಟ್ಸ್ ಹೈಜಿನ್ ಅಂತೆಲ್ಲ ನೋಡಿಕೊಂಡಾಗ ಸ್ವಲ್ಪ ಇದಾಗುತ್ತೆ. ಹಾಗಾಗಿ 1-2-3 ದಿನದಲ್ಲಿ ಆಯಿತು. ಬಟ್ ಇವತ್ತಿಂದ ಮತ್ತೆ ಪಿಕಪ್ ಆಗಿದೆ. ಸರಾಸರಿ ನಮ್ಮ ಜಿಲ್ಲೆಯಲ್ಲಿ ಇಲ್ಲಾಂದ್ರೆ 25-30,000 ವ್ಯಾಕ್ಸಿನ್ ಆಗ್ತಾ ಇದೆ. ನಾವು ಏನು ಈ ಲಸಿಕೆಯನ್ನು ಅಣ್ಕೋತಾ ಇದೀವೋ ಈ ಎಲ್ಲಾ ಲಸಿಕೆಯ ಒಂದು ಪ್ರಗತಿಯನ್ನ ಇನಾಫ್ ತಂತ್ರಾಂಶ ಅಂತ ಒಂದಿದೆ. ಇನಾಫ್ ತಂತ್ರಾಂಶದಲ್ಲಿ ನಾವು ಪ್ರತಿದಿನ ಅದನ್ನ ಇಂದಿಕರಿಸ್ತಾ ಹೋಗ್ತೀವಿ, ಅಪ್ಲೋಡ್ ಮಾಡ್ತಾ ಇರ್ತೀವಿ. ಸೊ ಈಗೇನು ನಾವು ಕಿವಿಯೊಲೆ ಅಳವಡಿಸಿರ್ತೀವೋ ರಾಸುಗಳಿಗೆ, ಈಗ ಯಾವುದೋ ಒಂದು ಎಕ್ಸಾಂಪಲ್ ರಾಮಣ್ಣ ಅಂತಿದ್ರೆ ಅವನ ಹತ್ರ 5 ಹಸುಗಳಿದ್ದೇವೆ ಅಂತಂದ್ರೆ ನಾವು ಆ ಇನಾಫ್ ಐಡಿಗಳನ್ನ ನಾವು ಕಿವಿಯೊಳಗೆ ಅಳವಡಿಸಿರ್ತೀವಿ. ನಾವು ಯಾವುದೇ ವೆಬ್ಸೈಟ್ಗೆ ಹೋಗಿ ಇನಾಫ್ ವೆಬ್ಸೈಟ್ ಅಲ್ಲಿ ಡ್ಯಾಶ್ಬೋರ್ಡ್ ಅಲ್ಲಿ ಅಲ್ಲಿ ಹೋಗಿ ಸರ್ಚ್ ಮಾಡಿದ್ರೆ ಈ ಒಂದು ಕರುಗಳ ಟ್ಯಾಗ್ ನಂಬರ್ ಹಾಕಿದ್ರೆ ಅವ್ರು ಯಾವ ವ್ಯಾಕ್ಸಿನ್ ಆಗಿದೆ, ಇನ್ನು ಮುಂದೆ ಯಾವಾಗ ಆಗಬೇಕು, ಅದಕ್ಕೆ ಜಂತುಳ ಔಷಧಿ ಕೊಟ್ಟಿದೀವ, ಇಂಥ ಎಲ್ಲಾ ಒಂದು ಇನ್ಫಾರ್ಮೇಶನ್ ಮಾಹಿತಿಯನ್ನು ಹಿಂದಿಕರಿಸಿರ್ತೀವಿ. ಅದನ್ನ ಯಾರು ಬೇಕಾದ್ರು ನೋಡುವಂತ ಒಂದು ಒಂದು ಪ್ರಾವಿಷನ್ನ ಭಾರತ ಸರ್ಕಾರ ಕಲ್ಪಿಸಿಕೊಟ್ಟಿದೆ. ಸೊ ಹಾಗಾಗಿ ಇನ್ನು ಏನು 15 ದಿನ ಉಳ್ಕೊಂಡಿದೆಯೋ ಈ 15 ದಿನದಲ್ಲಿ ಎಲ್ಲ ಸಾರ್ವಜನಿಕರು ಒಗ್ಗಟ್ಟಾಗಿ ನಮ್ಮ ಇಲಾಖೆಯ ಸಿಬ್ಬಂದಿಯ ಜೊತೆ ಸಹಕರಿಸಿ ಈ ಒಂದು ಲಸಿಕಾ ಕಾರ್ಯಕ್ರಮ ಅಭಿಯಾನದಲ್ಲಿ ಪಾಲ್ಗೊಂಡು ಲಸಿಕೆಯನ್ನು ಮಾಡಿಸ್ಕೋಬೇಕು. ಜಾನುವಾರುಗಳ ಆರೋಗ್ಯ ಮತ್ತೆ ರೈತರಿಗೆ ಆಗುವಂತಹ ಆರ್ಥಿಕ ನಷ್ಟವನ್ನು ತಪ್ಪಿಸ್ಕೋಬೇಕು ಅನ್ನೋದು ಈ ಒಂದು ನಮ್ಮ ಒಂದು ಉದ್ದೇಶ ಆಗಿದೆ. ಈ ಕಾಲುಬಾಯಿ ಜ್ವರಕ್ಕೆ ಯಾಕೆ ಇಷ್ಟೊಂದು ಮಹತ್ವವನ್ನು ನೀಡಲಾಗ್ತಾ ಇದೆ? ಕಾಲುಬಾಯಿ ಜ್ವರ ತಮಗೆಲ್ಲ ಗೊತ್ತಿರತಕ್ಕಂಥದ್ದು ಇದೊಂದು ವೈರಾಣುವಿಂದ ಬರತಕ್ಕಂತ ಕಾಯಿಲೆ ಮತ್ತು ಸಾಂಕ್ರಾಮಿಕ ರೋಗ. ಈ ಎಲ್ಲ ಗೊರಸು ಉಳ್ಳಂತ ಪ್ರಾಣಿಗಳಲ್ಲಿ ಈ ಕಾಯಿಲೆ ಕಂಡು ಬರುತ್ತೆ. ಏನು ಗೊರಸು ಇರ್ಬೋದು ಅಂದ್ರೆ ದನ, ಎಮ್ಮೆ, ಕುರಿ, ಮೇಕೆ, ಹಂದಿ, ಕುದುರೆ, ಒಂಟೆ, ಇದೆಲ್ಲ ಗೊರಸು ಯಾವ್ಯಾವ ಇರ್ತದೋ ಅದು ಎಲ್ಲದಕ್ಕೂ ಇದು ಬರ್ತಕ್ಕಂಥ ಕಾಯಿಲೆ. ಸಾಂಕ್ರಾಮಿಕ ಅಂದ್ರೆ ಇದು ಗಾಳಿನಲ್ಲೂ ಹೋಗ್ತಕ್ಕಂಥ ಕಾಯಿಲೆ. ಒಂದು ಸರಿ ಬಂದ್ರೆ ರಾಂಪೇಟಾಗಿ ಎಲ್ಲಾ ರಾಸುಗಳಿಗೂ ಇದು ಬರುತ್ತೆ. ಮತ್ತೆ ಬಹಳ ಮುಖ್ಯವಾಗಿ ಬಾಯಿನಲ್ಲಿ ಮತ್ತೆ ಈ ಕಾಲಿನ ಗಿಣ್ಣುಗಳಲ್ಲಿ ಇದು ಕಾಯಿಲೆಯನ್ನು ಉಂಟು ಮಾಡುತ್ತೆ. ಗಾಯಗಳಾಗ್ತವೆ, ಉಣ್ಣುಗಳಾಗ್ತವೆ, ಅಲ್ಸರ್ ಆಗುತ್ತೆ, ಪ್ರಾಣಿ ಆಹಾರವನ್ನು ಸೇವಿಸಲಿಕ್ಕೆ ಆಗ್ತಕ್ಕಂಥ ಪರಿಸ್ಥಿತಿ ಉಂಟಾಗುತ್ತೆ. ಕೆಲವು ಕರುಗಳಾದ್ರಂತೂ ಸಾವನ್ನಪ್ಪುತ್ತವೆ. ಸ್ವಲ್ಪ ದೊಡ್ಡವಾದ್ರೂ ಒಂದು 2-3 ದಿನ ಅವು ಚೇತರಿಸ್ಕೊಳ್ಳೋವರೆಗೂ ಸರಿಯಾದ ಒಂದು ರೀತಿಯಾದಂಥ ಆರೋಗ್ಯ ಕರವಾಗಿರ್ತಕ್ಕಂಥ ಚಿಕಿತ್ಸೆಯನ್ನು ನೀಡಿದ್ರೆ ಅವು ಚೇತರಿಸ್ಕೋತವೆ. ಬಟ್ ಒಂದ್ಸರಿ ಚೇತರಿಸ್ಕೊಂಡ್ಮೇಲೆ ಅದು ಕಂಪ್ಲೀಟ್ ಆಗಿ ಹಳೆ ದೇಹದ ಅಂದ್ರೆ ಈ ಕಾಯಿಲೆ ಬರೋಕ್ಕೆ ಮೊದಲೇ ಹೇಗೆ ಅದರಿಂದ ಆರೋಗ್ಯ ಪರಿಸ್ಥಿತಿ ಇತ್ತು ಆ ರಥ ಎದಕ್ಕಾಗಲ್ಲ. ಅದಕ್ಕೆ ಥೈರಾಯ್ಡ್ ಎಫೆಕ್ಟ್ ಆಗುತ್ತೆ. ಸೊ ಅದಕ್ಕೆ ಥೈರಾಕ್ಸಿನ್ ಹಾರ್ಮೋನ್ ಜಾಸ್ತಿ ಆಗ್ಬೋದು. ಅದಕ್ಕೆ ನಗರುವಿಕೆ ಅಂತ ಹೇಳ್ತಾರೆ, ಬಿಸಿಲನ್ನ ತಡ್ಕೊಳ್ತಕ್ಕಂಥ ಉಷ್ಣತೆಯನ್ನ ತಡ್ಕೊಳ್ತಕ್ಕಂಥ ಶಕ್ತಿ ಇರಲ್ಲ. ಆಮೇಲೆ ಅದಕ್ಕೆ ರೀಪ್ರೊಡಕ್ಟಿವ್ ಸಿಸ್ಟಮ್, ಜನನಾಂಗ ಒಂದು ಏನು ಅಂಗಾಂಗಗಳಿರ್ತವೋ ಅವಕ್ಕೂ ತೊಂದರೆ ಆಗುತ್ತೆ, ಬೆದೆಗೆ ಬರಲ್ಲ. ಸೊ ಅಲ್ಲಿಗೆ ನಾವು ಆರ್ಥಿಕವಾಗಿ ಅದು ನಾವು ಹೈನುಗಾರಿಕೆ ನಡೆಸ್ಕೊಳ್ಳದೆ ರೈತರು ಆರ್ಥಿಕವಾಗಿ ಸಬಲೀಕರಣರಾಗಬೇಕು, ಒಂದಷ್ಟು ದುಡ್ಡನ್ನ ಮಾಡಬೇಕು, ನಮ್ಮ ಸಂಸಾರನ ನೀಗಿಸಬೇಕು ಅನ್ನೋ ಒಂದು ಉದ್ದೇಶ ಇರುತ್ತೆ. ಈ ಕಾಯಿಲೆ ಒಂದ್ಸರಿ ಬಂದು ಹೋದ್ರೆ ಇಷ್ಟೆಲ್ಲ ಸಮಸ್ಯೆಗಳಿದ್ಮೇಲೆ ಆ ರಾಸುಗಳನ್ನು ಸಾಕ್ಲಿಕ್ಕೆ ಆಗಲ್ಲ. ಸಾಕ್ಲಿಕ್ಕೆ ಅಂದ್ರೆ ನಷ್ಟವನ್ನು ಅನುಭವಿಸ್ತಾರೆ. ಸೊ ಅದು ಒಂದು ಸಮಸ್ಯೆ ಇರುತ್ತೆ. ಹಾಗಾಗಿ ಕಟ್ಟಿಟ್ಟಾಗಿ ಇದಕ್ಕೆ ಒಂದೇ ಮಾರ್ಗ, ಪರ್ಯಾಯ ಮಾರ್ಗ ಏನಿಲ್ಲ, ವ್ಯಾಕ್ಸಿನ್ ಒಂದೇ, ಲಸಿಕೆಯೊಂದೇ ಈ ರೋಗವನ್ನ ಹತೋಟಿಗೆ ತರಲೇ ನಿರ್ಮೂಲನೆ ಮಾಡಲಿಕ್ಕೆ ಮಾರ್ಗ. ಅದು ಬಿಟ್ಟು ಬೇರೆ ಯಾವ ಮಾರ್ಗವೂ ಸಹ ಇಲ್ಲ. ಒಂದು ಕರೆ ಇದೆ, ಸ್ವೀಕರಿಸೋಣ. ನಮಸ್ತೆ, ಹಲೋ, ನಮಸ್ತೆ, ಮಾತನಾಡಿ ಸರ್. ನಾವು ಈಗ 20 ವ್ಯಾಕ್ಸಿನ್ ಹಾಕ್ಸಿದೀವಿ, ಮತ್ತೆ ಹಾಕ್ಸಿದ್ವಿ, ಮತ್ತೆ ಹಾಕ್ಸ್ಬಹುದಾ ಬೇಡವೋ? ನಿಮ್ಮ ಹೆಸರು, ಊರು ಹೇಳಿ. ಮುತ್ತತ್ತಿ, ಹಾಸನ ತಾಲೂಕು, ಬಸವರಾಜು. ಬಸವರಾಜು, 20 ದಿವಸದಲ್ಲಿ ಹಾಕ್ಸಿದ್ರೆ? 20 ದಿವಸದಿಂದ ಪ್ರಾರಂಭ ಆಗಿತ್ತು ಸರ್. 20 ದಿವಸ ತಿಂಗಳಾಯ್ತು. ಬಸವರಾಜ್ ಅವರೇ ಹೇಳಿ ಸರ್. ಬಸವರಾಜ್ ಅವರೇ, ಏನಂತಂದ್ರೆ ಈ ಲಸಿಕೆ ಏನಿದೆ ಈಗ ಹಾಕಿದಾರಲ್ಲ, ನಿಮ್ಗೆ ಕಾಲುಬಾಯಿ ಜ್ವರ ಒಂದ್ಸರಿ ಬಂದಾಗ ರಿಂಗ್ ವ್ಯಾಕ್ಸಿನೇಷನ್ ಅಂತ ಬಂದು ನಮ್ಮ ತಂಡ ಸಿಬ್ಬಂದಿ ಎಲ್ಲರೂ ಹಳ್ಳಿಗೆ ಬಂದು ವ್ಯಾಕ್ಸಿನ್ ಮಾಡಿದ್ದಾರೆ. ಬಟ್ ಮತ್ತೊಂದು ಬಾರಿ ಹಾಕ್ಸೋದ್ರಿಂದ ಯಾವುದೇ ಸಮಸ್ಯೆ ಇಲ್ಲ. ಅದು ಬೂಸ್ಟರ್ ಡೋಸ್ ತರ ಆಗುತ್ತೆ. ನೀವು ಹೇಗೆ ಕೋವಿಡ್ ಮೊದಲನೇ ಡೋಸ್ ಎರಡನೇ ಡೋಸ್ ತಗೋತಿರಲ್ಲ, ಆ ರೀತಿಯಾಗಿ ಈ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ ಹಸುಗಳಲ್ಲಿ, ಮತ್ತೆ ಈ ರೋಗವನ್ನು ಸಹ ಬರುವಂತ ಸಾಧ್ಯತೆ ಬಹಳ ಕಡಿಮೆ ಆಗುತ್ತೆ. ಹಾಗಾಗಿ ನಿಮ್ಮ ಎಲ್ಲಾ ಸ್ನೇಹಿತರಿಗೂ, ನಿಮ್ಮ ಊರಿನ ಗ್ರಾಮಸ್ಥರಿಗೂ ಒಂದು ಮನವರಿಕೆ ಮಾಡಿಕೊಡಿ. ಆ ತರ ವ್ಯಾಕ್ಸಿನ್ ಕೊಟ್ಟಿದ್ರೂ ಸಹ ಎರಡನೇ ಡೋಸ್ ವ್ಯಾಕ್ಸಿನ್ನ ಒಂದು ತಿಂಗಳು ಬಿಟ್ಟು ಮತ್ತೆ ನಮ್ಮ ಎಲ್ಲಾ ಸಿಬ್ಬಂದಿ ವರ್ಗದವ್ರಿಗೆ ಹೇಳಿದ್ವಿ. ಎಲ್ಲೆಲ್ಲಿ ಈ ತರ ಹಾಸನದಲ್ಲಿ ನಾವು 100,000 ಜಾನುವಾರುಗಳಿಗೆ ಮೊದಲೇ ಕಾಲುಬಾಯಿ ಜ್ವರ ಬಂದಾಗ ವ್ಯಾಕ್ಸಿನ್ ಮಾಡಿದ್ವಿ, ಲಸಿಕೆ ಮಾಡಿದ್ವಿ, ಅವರೆಲ್ಲರಿಗೂ ವ್ಯಾಪಕವಾಗಿ ಪ್ರಚಾರ ಕೊಟ್ಟಿದ್ವಿ. ಆ ಕೊಟ್ಟಂತ ಒಂದು ತಿಂಗಳಾದ್ಮೇಲೆ ಮಾಡಿದ್ರೆ ಆಕ್ಚುಲಿ ಇನ್ನು ಡಬಲ್ ಅದೇನಂದ್ರೆ ಬೆನಿಫಿಟ್ ಇದ್ದಂಗೆ ಅದು. ದಯಮಾಡಿ ಎಲ್ಲಾ ಗ್ರಾಮಸ್ಥರಿಗೂ ಮನವರಿಕೆ ಮಾಡಿಕೊಡಿ, ನಿಮ್ಮ ಸ್ನೇಹಿತರಿಗೂ ಮನವರಿಕೆ ಮಾಡಿಕೊಡಿ. ಹಾಗೆ ವ್ಯಾಕ್ಸಿನ್ ಕೊಟ್ಟಿದ್ರೆ ಮತ್ತೆ ವ್ಯಾಕ್ಸಿನ್ ಮಾಡೋದ್ರಿಂದ ಬಹಳ ಉತ್ತಮವಾದಂತ ಕೆಲಸ ಅದು. ಏನು ತೊಂದರೆ ಇಲ್ಲ, ಏನು ತೊಂದರೆ ಇಲ್ಲ, ದಯಮಾಡಿ ಮಾಡಿಸಿ. ಧನ್ಯವಾದ ಬಸವರಾಜು ಕರೆ ಮಾಡಿದ್ದಕ್ಕಾಗಿ. ಸರ್, ಈ ಕಾಯಿಲೆ ಹೇಗೆ ಬರುತ್ತೆ, ಯಾವ ರೋಗಾಣುವಿನಿಂದ ಬರ್ತಕ್ಕಂಥದ್ದು? ಅಲ್ಲ, ಇದು ವೈರಸ್ ಕಾಯಿಲೆ ಅಂತ ಹೇಳಿದೆ ಮೊದಲೇ ನಿಮಗೆ. ಈ ವೈರಸ್ ಕಾಯಿಲೆ ಏನಂತಂದ್ರೆ ಇದು ಎಪಿಥಿಲೋಟ್ರೋಫಿಕ್ ಅಂತ ಹೇಳ್ತಾರೆ, ಏನಾದ್ರೂ ಈ ನಾಲ್ಗೆ ಮತ್ತೆ ಗಿಣ್ಣ ಅಂತ ಹೇಳಿದ್ನಲ್ಲ, ಇದರಿಂದಲೇ ಬರ್ತಕ್ಕ, ಇದಕ್ಕೆ ಮಾತ್ರ ತೊಂದರೆ ಕೊಡ್ತಕ್ಕಂಥದ್ದು, ಇದಕ್ಕೆ ತೊಂದರೆ ಕೊಡ್ತಕ್ಕಂಥದ್ದು ಅಲ್ಲಿ. ಮತ್ತೆ ಇದರಿಂದ ಆಗುವಂತ ಅಡ್ಡ ಪರಿಣಾಮಗಳಿದೆಯಲ್ಲ, ಒಂದ್ಸರಿ ಕಾಯಿಲೆ ಬಂದಾದ್ಮೇಲೆ ಅದು ತುಂಬಾ ಒಂದು ಎಕನಾಮಿಕಲಿ ಏನಾಗುತ್ತೆ, ಒಂದು ಫಾರ್ಮರ್ಗೆ ಬೆನಿಫಿಟ್ ಆಗ್ತಕ್ಕಂಥ ಕೆಲಸವನ್ನ ಮಾಡಿಬಿಡುತ್ತೆ, ಇಳುವರಿ ಕಡಿಮೆ ಆಗೋದು ಮತ್ತೊಂದು ಮತ್ತೆಲ್ಲ ಹೇಳಿದಾಗ. ಇನ್ನೊಂದು ಕರೆ ಇದೆ. ಹಲೋ, ಹಲೋ, ಹಲೋ, ನಮಸ್ತೆ, ನಿಮ್ಮ ಹೆಸರು ಹೇಳಿ ಮಾತನಾಡಿ. ಸರ್ ಸರ್ ನಮಸ್ತೆ. ನಮಸ್ತೆ, ಹೆಸರು ಹೇಳಿ. ನಮ್ ಬೇಲೂರು ತಾಲೂಕ್ ಗುರುವಿಂದ ಈಶ್ವರಪ್ಪ ಅಂತ. ಸರ್ ಮಾತಾಡಿ, ಈಶ್ವರಪ್ಪ ಅವರೇ. ಸರ್ ನಮಸ್ತೆ ಡಾಕ್ಟರ್. ನಮಸ್ತೆ ಹೇಳಪ್ಪ, ಏನು ಈಶ್ವರಪ್ಪ? ಸರ್ ಕಾಯಿಲೆ ನಮ್ಮೂರಿಗೆ 2 ತಿಂಗಳಾಯ್ತು ಬಂದು. ಓಕೆ. ಸುಮಾರು ಹಸು ಎಲ್ಲ ಸತ್ತದು, ಕರುಗಳೆಲ್ಲ ಸತ್ತದು. ಆದ್ರೂ ಈಗ ಕಾಲಲ್ಲಿ ಗಾಯಗಳು ಮತ್ತೆ ರಿಯಾಕ್ಷನ್ ಆಗಿದೆ ಸರ್, ಅದು ಏನ್ ಮಾಡಬಹುದು? ಈಗಲೂ ಕಾಯಿಲೆ ಇದೆ ಈಶ್ವರಪ್ಪ. ಕಾಯಿಲೆ ಕಡಿಮೆ ಆಗಿದೆ ಸರ್, ಗಾಯಗಳು ಯಾವ ಆಗಿಲ್ಲ. ಮತ್ತೆ ಏನೇ ಸಲ ಮತ್ತೆ ಗಾಯ ಆಗಿದೆ. ಊರ ಹೆಸರು ಹೇಳಿ. ಗೊರೂರು, ಬೆಲ್ಲೂರು ತಾಲೂಕು. ಗೊರೂರು ಸರ್, ಬೆಲ್ಲೂರು ತಾಲೂಕು. ಗೊರೂರು ಬಂದಿದ್ದೆ ಬೆಳಿಗ್ಗೆ ನಾನು ಇವತ್ತು ವಿಸಿಟ್ಗೆ ಗೊರೂರಿಗೆ. ಏನಿಲ್ಲ ಈಶ್ವರಪ್ಪರೇ, ಅಲ್ಲಿ ಏನಂತಂದ್ರೆ ಒಂದು ಸರಿ ಈ ಮಳೆ ಏನಕ್ಕೆ ಶುರು ಆಗ್ತಾ ಇದೆಯೋ, ನಾವು ಕೊಟ್ಟಿಗೆ ಸರಿಯಾಗಿ ಶುಚಿತ್ವ ಇಲ್ಲ ಅಂತಂದ್ರೆ ಈ ಗಾಯ ಮಾಯೋದು ಸ್ವಲ್ಪ ಲೇಟ್ ಆಗುತ್ತೆ. ಅದರ್ವೈಸ್ ಬೇರೆ ಏನ್ ಪ್ರಾಬ್ಲಮ್. ಈಗ ಸಾಕಷ್ಟು ಏನಾಗ್ಬಿಡುತ್ತೆ, ಈಗ ನಾನು ಇಲ್ಲೇ ಒಂದು ಅರಸೀಕೆರೆ ಭಾಗದಲ್ಲೂ ಕೇಳಿದ್ವಿ, ಈ ಕುರಿಗಳನ್ನೂ ಅಷ್ಟೇ ರೊಪ್ಪದಲ್ಲಿ ಸರಿಯಾಗಿ ಈಗ ಮಳೆ ಜಾಸ್ತಿ ಆಗಿರೋದ್ರಿಂದ ಕೂಡ ಹಾಕಿ ಮಣ್ಣನ್ನು ಆರಲ್ಲ, ಭೂಮಿ ತೇವನೇ ಇರುತ್ತೆ. ಹಾಗಾಗಿ ಏನು ಗೊರ್ಸಲೆ. ಹೌದು ಹೌದು, ಬಟ್ ಏನಂತಂದ್ರೆ ಇದನ್ನ ನಾವು ಬಹಳ ಕೇರ್ಫುಲ್ ಆಗಿ ಸ್ವಲ್ಪ ಕೊಟ್ಟಿಗೆ ಶುಚಿತ್ವ ಇಟ್ಕೊಂಡ್ರೆ ಬಹಳ ಬೇಗ ಗುಣವಾಗುತ್ತೆ ಈಶ್ವರಪ್ಪರ. ಇದನ್ನ ಸ್ವಲ್ಪ ಖಂಡಿತ ಇದಕ್ಕೆ ನಾನು ಏನ್ ನಿಮ್ಗೆ ಏನು ಉಚಿತವಾಗಿ ಔಷಧಿಗಳು ಏನ್ ಬೇಕೋ ಅವೆಲ್ಲವನ್ನು ಸಹ ನಾನು ನಮ್ಮ ಸಹಾಯಕ ನಿರ್ದೇಶಕರಿಗೆ ಹೇಳಿ ಗೊರೂರಿಗೆ ಭೇಟಿ ನೀಡಿ ಅದಕ್ಕೆ ಏನು ಸೂಕ್ತ ಒಂದು ಚಿಕಿತ್ಸೆ ಬೇಕೋ ಅದನ್ನ ಕೊಡಿಸುವಂತ ಕೆಲಸ ಮಾಡ್ತೀವಪ್ಪ. ಸುಮಾರು ದೊಡ್ಡ ಸ್ಕೂಲ್ ತೀರೋದು ಸರ್, ಹಾಲು ಕೊಡುವಂತ ಒಂದು 7-8 ಧನ್ಯವಾದ ಈಶ್ವರಪ್ಪ ಅವರ ಕರೆ ಮಾಡಿದ್ದಕ್ಕಾಗಿ. ಸರ್, ಈಗ ಒಂದು ಊರಿನಲ್ಲಿ ಯಾವ್ದಾದ್ರೂ ಒಂದು ರಾಸಿಗೆ ಈ ಒಂದು ಕಾಯಿಲೆ ಕಾಣಿಸ್ಕೊಳ್ತು ಅಂತ ಹೇಳಿದ್ರೆ ಬೇರೆ ಕೃಷಿಕರು ಹೇಗೆ ಮುಂಜಾಗ್ರತಾ ಕ್ರಮಗಳನ್ನು ವಹಿಸಬೇಕು? ಇದು ಒಳ್ಳೆ ಕ್ವಶನ್ ಆಕ್ಚುಲಿ. ಇಸಿ, ಒಂದು ಊರಿನಲ್ಲಿ ಒಂದು ರಾಸುವಿಗೆ ಈ ಕಾಯಿಲೆ ಇದೆ ಅಂತಂದ್ರೆ ಇಟ್ ಈಸ್ ಡಿಕ್ಲೇರ್ಡ್ ಆಸ್ ದೇರ್ ಇಸ್ ಅನ್ ಔಟ್ ಬ್ರೇಕ್ ಆಫ್ FMD ಡಿಸೀಸ್ ಅಂತ, ಕಾಲುಬಾಯಿ ಜ್ವರ ರೋಗೋದ್ರೇಕ ಇದೆ ಅಂತ ನಾವು ಒಂದಳ್ಳಿಗೆ ಕನ್ಸಿಡರ್ ಮಾಡ್ತೀವಿ. ಕೇಂದ್ರ ಸರ್ಕಾರದವರು ನಾನು ಇಡೀ ಜಿಲ್ಲೆನಲ್ಲಿ ಒಂದು ಹಳ್ಳಿಗೆ ಬಂತು ಅಂತಂದ್ರೆ ಇಡೀ ಜಿಲ್ಲೆನೆ ರೋಗ ಪೀಡಿತ ಅಂತ ಡಿಕ್ಲೇರ್ ಮಾಡ್ಕೊತಾರೆ. ಸೊ ಈಗ ನಿಮ್ಗೆ ಅದರೊಂದು ಎಫೆಕ್ಟಿವ್ನೆಸ್ ಗೊತ್ತಾಗಬೇಕು, ಮ್ಯಾಗ್ನಿಟ್ಯೂಡ್ ಆಫ್ ಪ್ರಾಬ್ಲಮ್ ಏನಂತಂದ್ರೆ. ಸೊ ಈ ಒಂದು ಹಳ್ಳಿಗೆ ಬಂದರೂ ಅಷ್ಟೇ, ಈ ಒಂದು ಹಳ್ಳಿಗೆ ಬಂದ್ರೆ ಹಾಸನ ಜಿಲ್ಲೆಗೆ ಬಂದಂಗೆ ಅಂತ ಇರ್ತಾರೆ. ಬಟ್ ಇಂಥ ಸಂದರ್ಭಗಳಲ್ಲಿ ನಾವು ಏನಂತಂದ್ರೆ ಮೊದಲನೇದಾಗಿ ರೋಗ ನಿರೋಧಕ ಶಕ್ತಿ ಕಡಿಮೆ ಇರೋದ್ರಿಂದ ಈ ರೋಗ ಉಲ್ಬಣಗೊಳ್ಳುತ್ತೆ, ರೋಗೋದ್ರೇಕ ಆಗುತ್ತೆ. ಸೊ ಈ ರೋಗ ಒಂದು ಸರಿ ಇಲ್ಲಿ ವೈರಸ್ ಸರ್ಕ್ಯುಲೇಟ್ ಆಯಿತು ಅಂತಂದ್ರೆ ನಮ್ಗೆ ಎಲ್ಲೆಲ್ಲಿ ಅದು ಪಸರಿಸಿರುತ್ತೆ ವೈರಸ್ ಅಂತ ಗೊತ್ತಾಗಲ್ಲ. ಕಾಣಲ್ಲ, ಒಂದು ಸರಿ ಇದು ಒಂದು ರಾಸುವಿಗೆ ಹೋಯ್ತಂತಂದ್ರೆ ಅದರ ರಾಸುವಿನ ರೋಗ ನಿರೋಧಕ ಶಕ್ತಿಯ ಮೇರೆಗೆ ಈ ಕೆಲವರು ಇಮ್ಯುನಿಟಿ ಸ್ಟ್ರಾಂಗ್ ಇರಬಹುದು, ಹೌದು, ಕೆಲವರು ಕಡಿಮೆ ಇರಬಹುದು, ಅವನಿಗೆ ಬಂದಿರತಕ್ಕಂಥವನು ಒಂದಷ್ಟು ಫೈಟ್ ಮಾಡ್ತಾರೆ. ಫೈಟ್ ಆದ್ಮೇಲೆ ಅದು 20 ದಿನ ಆದ್ಮೇಲೆ ಕಾಯಿಲೆ ಕಾಣಿಸ್ಕೋಬಹುದು ಹಸುನಲ್ಲಿ. ಹಾಗಾಗಿ ಯಾವ ರಾಸುವಿಗೆ ಒಂದು ಕಾಯಿಲೆ ಕಾಣಿಸ್ಕೊಳ್ಳುತ್ತೋ ಆದ್ರೆ ಆ ಕೊನೆಯ ದಿನದಿಂದ ಅದ್ರ ಏನ್ ರಿಕವರ್ ಆಗುತ್ತೋ ಆ ಕೊನೆಯ ದಿನದಿಂದ 30 ದಿನವರೆಗೂ ನಾವು ಅದನ್ನ ವೆಯ್ಟ್ ಮಾಡಿ ನೋಡಬೇಕು. 30 ದಿನ ಆದ್ಮೇಲೆ ಯಾವುದೇ ರೋಗ ಕಾಣಿಸ್ಕೊಳ್ಳಿಲ್ಲ ಅಂತಂದ್ರೆ ಅದು ಇಟ್ ಇಸ್ ಫ್ರೀ ಫ್ರಮ್ ಕಾಲುಬಾಯಿ ಜ್ವರ ಅಂತ ಹಳ್ಳಿನ ಹೇಳಬೇಕು. ಮತ್ತೆ ವ್ಯಾಕ್ಸಿನೇಷನ್ ತಗೋಬೇಕು. ಅದರ್ವೈಸ್ 30 ದಿನದೊಳಗೆ ಅಂದ್ರೆ ಕೊನೆಯ ಕೇಸು ರಿಕವರ್ ಆಗುವಂತದ್ದು. ಈಗ ಯಾವುದೋ ಒಂದು ಹಸು ಇರುತ್ತೆ ಅದು ಚೇತರಿಸ್ಕೊಳ್ಳುತ್ತೆ, ಅಲ್ಲಿಂದ 28ನೇ ತಾರೀಕು ಅಂದ್ರೆ ಅದನ್ನು ಡೇಟ್ ಮಾಡಿಕೊಂಡು November 23 ನೆಕ್ಸ್ಟ್ December 23 ವೆಯ್ಟ್ ಮಾಡಿ ಅಲ್ಲಿ ಯಾವುದೇ ರೋಗ ರುಜಿನಿಗಳು ಮತ್ತೆ ರೋಗೋದ್ರೇಕ ಆಗ್ಲಿಲ್ಲ ಅಂತ ಪಕ್ಷದಲ್ಲಿ ನಾವು ಅದನ್ನ ಇಟ್ಸ್ ಎ ಫ್ರೀ ಫ್ರಮ್ ಕಾಲುಬಾಯಿ ಜ್ವರ ಅಂತ ಹೇಳಬೇಕು. ಮತ್ತೆ ವ್ಯಾಕ್ಸಿನೇಷನ್ ಪ್ರೋಗ್ರಾಮ್ ಶುರು ಮಾಡಬೇಕಾಗುತ್ತೆ. ಸರ್, ಅಂತಿಮವಾಗಿ ನಮ್ಮ ಕೃಷಿಕರಿಗೆ ತಾವೇನು ಹೇಳಕ್ ಇಷ್ಟಪಡ್ತೀರ? ಒಂದು 1/2 ನಿಮಿಷದಲ್ಲಿ ಹೇಳಿ. ಏನಂತಂದ್ರೆ ಇನ್ನ ನಾವು 356,000 ಜಾನುವಾರುಗಳಿಗೆ ಲಸಿಕೆಯನ್ನು ಹಾಕುವಂತ ಗುರಿಯನ್ನು ನಿಗದಿಪಡಿಸಿಕೊಂಡಿದ್ದೇವೆ. ಇನ್ನು 15 ದಿನ ಇದೆ, ದಯಮಾಡಿ ಎಲ್ಲರೂ ಭಾಗವಹಿಸಿ ಈ ಲಸಿಕೆ ಪ್ರಯೋಜನ ತೆಗೆದುಕೊಳ್ಳಿ. ಮತ್ತೆ ಇನ್ನೊಂದು ಕಲ್ಪನೆ ಅಂದ್ರೆ ನಿಮ್ಗೇನಾದ್ರೂ ಮೊದಲೇ ವ್ಯಾಕ್ಸಿನ್ ಮಾಡಿಸಿದ್ರೂ ಸಹ 2ನೇ ಸರಿ ಮತ್ತೆ ಮಾಡಿಸಿ. ಒಳ್ಳೆಯದು ಡಾಕ್ಟರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಿದ್ರಿ, ಮತ್ತು ಕಾಲುಬಾಯಿ ಜ್ವರದ ವಿರುದ್ಧ ಹಮ್ಮಿಕೊಂಡಿರತಕ್ಕಂತಹ ಲಸಿಕಾ ಕಾರ್ಯಕ್ರಮದ ಬಗ್ಗೆ ವಿವರವಾದಂತಹ ಮಾಹಿತಿಯನ್ನು ಮಾಡಿಕೊಟ್ರಿ. ಧನ್ಯವಾದಗಳು, ನಮಸ್ಕಾರ. ಥ್ಯಾಂಕ್ ಯು ಸರ್. ಇದುವರೆಗೆ ಕೃಷಿ ತರಂಗ ಕಾಲುಬಾಯಿ ಜ್ವರದ ವಿರುದ್ದ ಹಮ್ಮಿಕೊಂಡಿರುವ ಲಸಿಕಾ ಅಭಿಯಾನದ ಪ್ರಗತಿ ಕುರಿತು ಹಾಸನದ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆಯ ಉಪನಿರ್ದೇಶಕರಾದ ಡಾ ಕೆಆರ್ ರಮೇಶ್ ಅವರೊಂದಿಗೆ ನೇರ ಫೋನ್ಇನ್ ಕಾರ್ಯಕ್ರಮ ಮೂಡಿಬಂತು. ಇದು ನಮ್ಮ ಇಂದಿನ ಕಿಸಾನ್ ವಾಣಿ. ನಮ್ಮ ನಾಳಿನ ಕಿಸಾನ್ ವಾಣಿಯಲ್ಲಿ ಬದುಕಿನ ಅನುಭವಗಳ ಕುರಿತು ಬೇಲೂರು ತಾಲೂಕು ದೊಡ್ಡ ಬ್ಯಾಡಿಗೆರೆಯ ಪ್ರಗತಿಪರ ಕೃಷಿಕ ರಾಜಶೇಖರ್ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ರೈತ ಬಾಂಧವರಿಗೆಲ್ಲ ಮತ್ತೊಮ್ಮೆ ನಮಸ್ಕಾರಗಳು. ಕಿಸಾನ್ ವಾಣಿ ಪ್ರಸಾರವಾಯಿತು. ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಆಕಾಶವಾಣಿ ಹಾಸನ ಎಫ್ಎಂ. ಸಕ್ಲೇಶ್ಪುರದ ಎಸ್ಎಸ್ ಸ್ಟೀಲ್ಸ್ ಸಂಸ್ಥೆಗೆ 10ನೇ ವರ್ಷ. ಅಗ್ನಿ ಟಿಎಂಟಿಯ ಅಧಿಕೃತ ಮಾರಾಟಗಾರರಾಗಿರುವ ಎಸ್ಎಸ್ ಸ್ಟೀಲ್ಸ್ ಅವರಿಗೆ ಅಗ್ನಿ ಟಿಎಂಟಿ ಸಂಸ್ಥೆಯು ಶುಭ ಕೋರುತ್ತಿದೆ. ಗುಣಮಟ್ಟದ ಟ್ರಿಬಲ್ ISI ಗುರುತಿನ 40 ಅಡಿ ನಿಖರ ಅಳತೆಯ ಅಗ್ನಿ ಟಿಎಂಟಿ 500D ಕಂಬಿಗಳು ಸಕ್ಲೇಶ್ಪುರದ ಎಸ್ಎಸ್ ಸ್ಟೀಲ್ಸ್ನಲ್ಲಿ ದೊರೆಯುತ್ತಿವೆ. ನಿಮ್ಮ ಬೆಡ್ರೂಮ್ ಅನ್ನು ಅಲಂಕರಿಸಲು ಬೆಡ್ರೂಮ್ ಸೆಟ್, ಮನಮೋಹಕ ಡಿಸೈನ್ಸ್ನ ಸೋಫಾ ಸೆಟ್ಗಳು, ಡೈನಿಂಗ್ ಸೆಟ್ಗಳ ಖರೀದಿಗಾಗಿ ಬನ್ನಿ ಡ್ರೀಮ್ ಫರ್ನಿಚರ್ ಅಂಡ್ ಇಂಟೀರಿಯರ್, ಕೋಟೆ ಚಿಕ್ಕಮಗಳೂರು. ನಮಸ್ಕಾರ, ನಾನು ನಿಮ್ ಪ್ರೇಮ ಮಾತಾಡ್ತಾ ಇದ್ದೀನಿ. ನಾನು ಗಾಯಕಿ BR ಛಾಯಾ. ನಾನು ನಿಮ್ಮ ಸುಧಾಮೂರ್ತಿ. ನಾನು ಬಿಜಯಶ್ರೀ. ನಾನು ಸ್ನೇಹಲ್ ಆರ್, IAS. ಇವರೆಲ್ಲ ಅಸಾಧ್ಯವನ್ನು ಸಾಧ್ಯ ಮಾಡಿದ ಸರ್ವಶ್ರೇಷ್ಠ ಸಾಧಕಿಯರು. ನಿಮ್ಮ ಮನೆ ಬೆಳಗಲು ಬರುತ್ತಿರುವ ನಂದಾದೀಪವನ್ನು ಹೆಣ್ಣೆಂದು ಆರಿಸದಿರಿ. ಹೆಣ್ಣು ಮಕ್ಕಳನ್ನು ಉಳಿಸಿ, ಹೆಣ್ಣು ಮಕ್ಕಳನ್ನು ಓದಿಸಿ. ಭ್ರೂಣಲಿಂಗ ಪತ್ತೆ ಮಾಡುವವರಿಗೂ ಒತ್ತಾಯಿಸುವವರಿಗೂ ಜೈಲು ಶಿಕ್ಷೆ ಜೊತೆಗೆ ದಂಡ ವಿಧಿಸಲಾಗುತ್ತದೆ. ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಸೌಲಭ್ಯ ಇರುವ ಪ್ರಯೋಗಾಲಯಗಳ ನೋಂದಣಿ ಕಡ್ಡಾಯ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕಮಲ, ಏನ್ ಮಾಡ್ಲಿಕತ್ತಿ ಈ ಪ್ಯಾಡ್? ಎಲ್ ಹಾಕ್ಲಿ ಟೀಚರ್? ಮುತ್ತಾದ ನೀವು ಬಳಸಿದ ಪ್ಯಾಡ್ ಏನದಲ್ಲ ಅಲ್ಲಿ ಇಲ್ಲಿ ಒಗಿಬಾರ್ದು. ಮತ್ತೆ ಏನ್ ಮಾಡ್ಲಿ ಟೀಚರ್? ಈ ಸ್ವಚ್ಛ ಭಾರತ್ ಮಿಷನ್ ಯೋಜನೆ ಅನ್ನದಲ್ಲ, ಅದ್ರಾಗ ಗ್ರಾಮ ಪಂಚಾಯತಿಯ ಸ್ವಚ್ಛ ಸಂಕೀರ್ಣ ಘಟಕದಲ್ಲಿ ಇನ್ಸಿನರೇಟರ್ ಅದ, ಅದನ್ನ ಸ್ವಚ್ಛ ವಾಹಿನಿಗೆ ಕೊಟ್ರ